ಆಕಾಶವಾಣಿ ಕೇಳಿ ಸಿರಿ ತೋಟಗಾರಿಕೆ. ಇದು ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ತೆಂಗು ಬೆಳೆಯ ತಾಂತ್ರಿಕತೆಗಳು. ಈ ವಿಷಯವಾಗಿ ಮಾಹಿತಿಯನ್ನ ನೀಡುತ್ತಾರೆ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕದಿರೇಗೌಡ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ, ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸುರು ಮಾಡಿಕೊಳ್ಳಿ. ಕೇಳಿ ಕಾರ್ಯಕ್ರಮ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಸ್ನೇಹಿತರೆ, ಇಂದಿನ ಸಿರಿ ತೋಟಗಾರಿಕೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಶುಭ ಸಂಜೆ ನಮಸ್ಕಾರಗಳು. ಇಂದಿನ ವಿಷಯ ತೆಂಗು ಬೆಳೆಯಲ್ಲಿ ತಾಂತ್ರಿಕತೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ತಾವು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮೊಂದಿಗಿದ್ದಾರೆ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಶ್ರೀ ಕದಿರೇಗೌಡರು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237047477, ಇನ್ನೊಂದು ಸಂಖ್ಯೆ 2237047488, ಮತ್ತು 2237049999, STD ಸಂಖ್ಯೆ 080. ಸರ್, ಜಂಟಿ ನಿರ್ದೇಶಕರಾದಂತಹ ಕದಿರೇಗೌಡರಿಗೆ ನಮಸ್ಕಾರ. ನಮಸ್ಕಾರ. ವಿಶೇಷವಾಗಿ ತೆಂಗು ಅಂದ ತಕ್ಷಣ ನಮಗೆ ಇದು ನಾಡಿನ ಕಲ್ಪವೃಕ್ಷ. ಎಲ್ಲ ಊರುಗಳಲ್ಲಿ, ಎಲ್ಲ ಮನೆಗಳ ಹತ್ರ, ಸಾಮಾನ್ಯವಾಗಿ ಎಲ್ಲ ನಗರ ಪಟ್ಟಣ ಎಲ್ಲ ಪ್ರಾಂತ್ಯಗಳಲ್ಲೂ ನಾವು ಈ ತೆಂಗನ್ನ ನೋಡ್ತೀವಿ. ಏನು ಸರ್ ವಿಶೇಷವಾಗಿ ಏನಿರುತ್ತೆ ಇದರಲ್ಲಿ ತಾಂತ್ರಿಕತೆ, ಈ ಒಂದು ಬೆಳೆಯನ್ನು ಬೆಳೀಬೇಕಾದ್ರೆ ಎನ್ನುತ್ತೀರಾ? ಅಲ್ಲ, ಮೊದಲನೇದಾಗಿ ತೆಂಗನ್ನು ನಾವು ಕಲ್ಪವೃಕ್ಷ ಅಂತ ಕರಿಬೇಕಾದ್ರೆ ಅದಕ್ಕೆ ಒಂದು ವಿಶೇಷ ಸ್ಥಾನಮಾನ ಇದೆ. ಯಾಕಂದರೆ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರ್ತದೆ. ಇದು ವ್ಯರ್ಥ ಅನ್ನೋದಿಲ್ಲ, ವ್ಯರ್ಥ ಅನ್ನೋದಿಲ್ಲ. ಅದರಿಂದ ಇದನ್ನ ನಾವು ಕಲ್ಪವೃಕ್ಷ ಅಂತ ಹೇಳ್ತಾ ಇದೀವಿ. ಇದರಲ್ಲಿ ತಾಂತ್ರಿಕತೆಗಳಿಗೆ ನಾವು ಬಂದಾಗ ಸಸಿಯನ್ನ ನಾವು ಏನು ಆಯ್ಕೆ ಮಾಡ್ತೀವಿ, ಅಲ್ಲಿಂದ ಹಿಡಿದು ನಾವು ಯಾವ ರೀತಿ ಮರಗಳನ್ನ ಪೋಷಣೆ ಮಾಡ್ತೀವಿ, ಯಾವ ರೀತಿ ಕೀಟ ಮತ್ತು ರೋಗಗಳ ಒಂದು ಹತೋಟಿಗೆ ಕ್ರಮ ವಹಿಸ್ತೀವಿ, ನೀರಾವರಿ ಯಾವ ರೀತಿ ಮಾಡ್ತೀವಿ, ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ, ಸೊ ಈ ಎಲ್ಲಾ ಅಂಶಗಳು ಸೇರಿ ಒಂದು ತಾಂತ್ರಿಕತೆಗಳು ಅಂತ ನಾವು ಕರೆಯಬಹುದು. ಸರ್, ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿದೆ. ಮೊದಲನೇ ಕರೆ, ಯಾರ್ದು ನೋಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೊಸ್ಲೆ ಗ್ರಾಮದಿಂದ ಎಸ್ ಮಾದೇವ ಶೆಟ್ಟರ್ ಮಾಡ. ನಮಸ್ಕಾರಗಳು, ಸಿರಿ ತೋಟ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮಸ್ಕಾರ. ನಮಸ್ಕಾರ ಹೇಳಿ. ನಮ್ ಪ್ರಶ್ನೆ, ಈಗ ನಾನು ತೆಂಗಿನ ಸಸಿನ 5 ತಿಂಗಳಾಯ್ತು ನೆಟ್ಟು, ಒಂದು 100 ಸಸಿ ನೆಟ್ಟಿದ್ದೀನಿ. ಈಗಲಿಂದ ಅದನ್ನ ಪೋಷಣೆ ಮಾಡಿದ್ರೆ ನನ್ಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಯಾವ ರೀತಿ ಸಂಸ್ಕರಣೆ ಮಾಡ್ಕೊಂಡು ಬೆರೆಸ್ಕೊಂಡು ಹೋಗ್ಬೇಕು ಅನ್ನೋದ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಗುರುಗಳೇ. ಆಯ್ತು, ಆಗ್ಬೋದು ಆಗ್ಬೋದು. ಈಗ ನಾಟಿ ಮಾಡಿದ್ರಿ, ಅದನ್ನ ಸ್ವಲ್ಪ ನೀರಾವರಿ, ಈಗ ಸದ್ಯಕ್ಕೆ ಮಳೆ ಆಗ್ತದೆ, ತೊಂದರೆ ಇರೋದಿಲ್ಲ. ಈಗ ಅಲ್ಲ, ಈಗ ಮಳೆ ಆಗ್ತಾ ಇದೆ, ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಬೇಸಿಗೆ ಬರುವ ಸನ್ನಿವೇಶ ಇದೆ. ಸೊ ಆಗ ನಾವು ಕನಿಷ್ಠ ಅಂದರೆ ಒಂದು ವಾರಕ್ಕೆ ಅಥವಾ ವಾರದಲ್ಲಿ 2 ಸಲ ನೀರನ್ನು ಹಾಯಿಸಲೇಬೇಕಾಗುತ್ತೆ. ನಂತರ ಅದಕ್ಕೆ ಈ ದುಂಬಿ ಅಂತ ಒಂದು ಹುಳ ಬರುತ್ತೆ, ಆ ಸಸಿ ಸಮಯದಲ್ಲಿ ಅದು ಬರುವಂಥ ಹುಳು ಅದು. ಅದು ಬಂದರೆ ಆ ಸುಳಿನ ಹೊಡೆಯುತ್ತೆ, ನಿಮ್ಗೆ ಗೊತ್ತಿರಬೇಕು. ಸುಳಿ ಹೋದ ಮೇಲೆ ಗಿಡನೇ ಹೋಗ್ಬಿಡುತ್ತೆ, ಸತ್ತೋದಂಗೆ ಆಗುತ್ತೆ. ಅದರ ಒಂದು ಹತೋಟಿನ ಮಾಡಬೇಕಾಗತ್ತೆ. ಅಂದ್ರೆ ಅದು ಬರದಂಗೆ ನಾವು ಲೋಕಲ್ ಆಗಿ ಅಂದ್ರೆ ಸ್ಥಳೀಯವಾಗಿ ನಾವು ಪ್ರಾಕ್ಟೀಸ್ ಮಾಡೋದಂದ್ರೆ ಅಲ್ಲಿ ಒಂದು ಲೈಟ್ ಇಟ್ಟು ಆ ಲೈಟ್ ಕೆಳಗಡೆ ಒಂದು ಸಗಣಿದು ಒಂದು ಸ್ಲರಿ ಅಂತ ಹೇಳ್ತೀವಿ, ಬಗಡ ಬಗಡ, ಅದನ್ನ ಇಟ್ಟರೆ ಆ ಲೈಟಿಗೆ ಬಂದು ಅಲ್ಲೇ ಸಗಣಿನಲ್ಲಿ ಬಿದ್ದು ಸತ್ತೋಗುತ್ತೆ. ಅದೊಂದು ವಿಧಾನ. ಅಥವಾ ಈ ಬಂದಾಗ ಅದನ್ನ ಹುಕ್ಕಿಂದ ತೆಗೆದು ಅದನ್ನ ಹಾಳು ಮಾಡೋದು, ಅಂದ್ರೆ ಸಾಯಿಸೋದು ಒಂದು ವಿಧಾನ. ಇನ್ನು ಮೋಹಕ ಬಲೆಗೆ ಸದ್ಯಕ್ಕೆ ಅದಕ್ಕಿಲ್ಲ. ಯಾಕಂದ್ರೆ ನಾವು ಇದಕ್ಕೆ ಹೇಳ್ತೀವಿ ರೆಡ್ ಪಾಮ್ ವ್ಯೂಲ್ ಅಂತ, ಮೂತಿ ಹುಳು ಅಂತ ಬರುತ್ತೆ, ಕೆಂಪು ಮೂತಿ ಹುಳು, ಅದಕ್ಕೆ ಟ್ರಾಪ್ಸ್ ಅಂತ ಬರುತ್ತೆ. ಇದಕ್ಕೆ ಇನ್ನೂ ತೀರಾ ಇದಾದ್ರೆ ಒಂದು ಪೋರೆಟ್ ಒಂದು ಸ್ವಲ್ಪ ಅರುಳಾಕಿ ಅದ್ರ ಮೇಲೆ ಈ ಸ್ಯಾಂಡ್ ಅಂತ ಮರಳಿದೆಯಲ್ಲ ಅದ್ರ ಮಿಶ್ರಣ ಮಾಡಿ ಒಂದ್ ಸ್ವಲ್ಪ ಗರಿ ಪಕ್ಕದಲ್ಲಿ ಕಟ್ಟಿದ್ರೆ ಅದಕ್ಕೆ ಆ ಸ್ಮೆಲ್ ಗೆ ಅದೇನು ಸ್ಮೆಲ್ ಬರುತ್ತೆ ಆ ಸ್ಮೆಲ್ಗೆ ಅದು ಬರೋದಿಲ್ಲ. ಅಲ್ಲ ಸುರುಳಿಗೆ ಹಾಕ್ಬೇಕು ಅಲ್ಲ, ಒಂದು ಕವರ್ ಅಲ್ಲಿ ಹಾಕಿ ಮರಳು ಮತ್ತು ಪೋರೇಟ್ ಅನ್ನ ಹಾಕಿ ಅಲ್ಲಿ ಕಟ್ಟಿದ್ರೆ ಅದು ಒಂದು ಅದು ಮರಳಲ್ಲಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಿಶ್ರಣ ಮಾಡಿ ಪೋರೇಟ್ ಅರಳನ್ನ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಸಣ್ಣ ಕವರ್ ಅಲ್ಲಿ ಕಟ್ಟಿ ಅದಕ್ಕೆ ಹೋಲ್ ಮಾಡಿದ್ರೆ ಅದು ತೂತ್ ಮಾಡಿಬಿಟ್ರೆ ಅದು ಸ್ಮೆಲ್ ಬರುತ್ತೆ, ಪೋರೇಟ್ ಇಂದ ಒಂದು ವಾಸನೆ ಬರುತ್ತಲ್ಲ ಆ ವಾಸನೆಯಿಂದ ಅದು ಬರೋದು ಸ್ವಲ್ಪ ತಡಿಬಹುದು. ಇಷ್ಟು ನೀವು ಆಮೇಲೆ ಗೊಬ್ಬರ ಈಗ ಪ್ರಾರಂಭದಲ್ಲಿ ತಿಪ್ಪೆ ಗೊಬ್ಬರ ಸ್ವಲ್ಪ ಕೊಡಬೇಕಾಗತ್ತೆ. ನಂತರ ಒಂದು ಕಾಲ್ ಕಾಲ್ ಕೆ ಜಿ ಅಷ್ಟು ನಮ್ಮ ಎನ್ ಪಿ ಕೆ ಕೊಡಲೇಬೇಕಾಗುತ್ತೆ. ಈಗ ಗಿಡ ಆಗಿರೋದ್ರಿಂದ ಒಂದು ಕಾಲ್ ಕಾಲ್ ಕೆ ಜಿ ಅದನ್ನು ಸ್ವಲ್ಪ ಮಣ್ಣನ್ನು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಯಾವ್ದು ಯಥೇಚ್ಛವಾಗಿದೆ ಯಾವ್ದಿಲ್ಲ ಅದ್ರ ಬೇಸ್ ಮೇಲೆ ನಾವು ಕೊಡಬೇಕಾಗುತ್ತೆ. ಸೊ ಈ ರೀತಿ ಗಿಡಗಳಿಗೆ ನಾವು ಪೋಷಣೆ ಮಾಡಿದ್ರೆ ಮುಂದೆ ಮರವಾಗಿ ಬೆಳೆಯುತ್ತೆ. ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಸರ್, ನಾನು ಹಿರಿಯ ಅರಳಿಹಳ್ಳಿ ಯಲಬುರ್ಗ ತಾಲೂಕು ಕೊಪ್ಪಳ ಜಿಲ್ಲೆ ನಾರಾಯಣರಾವ್ ಕುಲಕರ್ಣಿ ಅಂತ. ತಮ್ಮ ಪ್ರಶ್ನೆ ಸರ್, ಈಗ ಅಲ್ಪಾವಧಿಯಲ್ಲಿ ಬರ್ತಕ್ಕಂತ ತೆಂಗಿನ ಗಿಡ ಮರಗಳ ಸಸಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಆಮೇಲೆ ನಿನ್ನ ಈ ಸಾವಯವ ಕೃಷಿಯಲ್ಲಿ ಬೆಳೆಯಬಹುದಾ ಇದನ್ನ? ಕುಲಕರ್ಣಿ ಅವರೇ, ಈಗ ಈ ಅಲ್ಪಾವಧಿ ಅಂತಂದ್ರೆ ನಾವು ಈ ಸಂಕೀರ್ಣ ತಳಿಗಳಂತ ಏನ್ ಹೇಳ್ತೀವಿ, ಟಿ ಇಂಟು ಟಿ ಅಥವಾ ಡಿ ಇಂಟು ಟಿ ಅಂತೇಳಿ, ಅದು ನಮ್ಮ ಕೆ ಆರ್ ಎಸ್ ಉದ್ಯಾನವನ ಇದೆಯಲ್ಲ ಅಲ್ಲಿ ಇಲಾಖೆಯಿಂದ ನಾವೇ ಉತ್ಪಾದನೆ ಮಾಡ್ತಾ ಇದೀವಿ. ಅದೇ ರೀತಿ ಮಂಡ್ಯದಲ್ಲಿ ಲೋಕಸಾರ ಅಂತ ಸಿ ಡಿ ಬಿ ಇಂದ ಒಂದು ಸಸ್ಯಾಗಾರ ಇದೆ ಅಥವಾ ನರ್ಸರಿ ಇದೆ, ಅಲ್ಲಿ ಸಿಗುತ್ತೆ. ಅದು 3 ವರ್ಷಕ್ಕೆ ಪ್ರಾರಂಭ ಆಗಿ 4 ವರ್ಷದಿಂದ ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಸಾವಯವ ಕೃಷಿನಲ್ಲಿ ಬೆಳಿಬಹುದು, ಆದರೆ ನೀರು ಸ್ವಲ್ಪ ಕೊಡಬೇಕಾಗುತ್ತೆ. ನಂತರ ಇದು ಹೆಚ್ಚಿಗೆ ಈ ಬೇವಿನ ಹಿಂಡಿನ ಕೊಟ್ರೆ ಬಹಳ ಸೂಕ್ತ. ಗಿಡಗಳಿಗೆ ಮತ್ತು ಮಣ್ಣಿನ ಆರೋಗ್ಯ ನಾವು ಸಂರಕ್ಷಣೆ ಮಾಡಬೇಕಾದಾಗ ಅಡ್ಡಿ ಆಗ್ತದಲ್ಲ. ಅಲ್ಲ, ಪೋರೇಟ್ ಅಂದ್ರೆ ನಾನು ಹೇಳಿದ್ದು ಗರಿ ಮೇಲೆ ಕಟ್ಟಬೇಕು ಅಂತ, ಸಣ್ಣ ಗಿಡಗಳಿದ್ದಾಗ, ಸಣ್ಣ ಗರಿಗಳಿದ್ದಾಗ ನೆಲಕ್ಕೆ ಹಾಕೋಕಲ್ಲ. ಅದು ಅದೇನು ವಾಸನೆ ಬರುತ್ತೆ, ವಾಸನೆಯಿಂದ ದುಂಬಿ, ರೈನಾಸುರಸ್ ದುಂಬಿ ಅಂತ ಹೇಳ್ತೀವೋ, ಆ ದುಂಬಿ ಬರೋನ್ ತಡಿಬಹುದು ಅಂತ. ನೆಲಕ್ಕೆ ಹಾಕ್ಬೇಡಿ, ನೆಲಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ನೆಲಕ್ಕೆ ಹಾಕೋದು ಗಿಡ ನೆಟ್ಟಾಗ ಆ ಇಲಿ ಅಥವಾ ಗೆದ್ದಲು ಬರ್ದಂಗೆ ಅವಾಗ ಸ್ವಲ್ಪ ಪೋರೆಟ್ಟು ಹೇಳ್ತೀವಿ ನಾವು. ಈಗ ಸಸಿಗಳನ್ನ ನಾವು ಬೇಕಾದ ಸಮೀಪ ಅಂತಂದ್ರೆ ನಾವು ಕೇರ್ ಅಲ್ಲಿಂದ ಅದೇ ನಿಮ್ಗೆ ಇದು ಹೈಬ್ರಿಡ್ಸ್ ಬೇಕಾದ್ರೆ ಸಂಕೀರ್ಣ ತಳಿ ಅಂತ ಹೇಳ್ತೀವಿ ಅವು. ಇನ್ನು ನಮ್ಮ ಮಾಮೂಲಿ ತಳಿ ಆದ್ರೆ ಎಲ್ಲಾ ಕಡೆ ಸಿಗ್ತವೆ, ನಮ್ಮ ಇಲಾಖೆ ನರ್ಸರಿಗಳಲ್ಲಿ ಎಲ್ಲಾ ಕಡೆ ಸಿಗ್ತವೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಎಳನೀರಿಗಾಗಿ ಬೆಳಿಬಹುದಲ್ಲ ಸರ್? ಅದನ್ನ ಎಳ್ನೀರಿಗಾಗಿ ಬೆಳಿಬಹುದು, ಎಳ್ನೀರಿಗಾಗಿ ಬೆಳಿಬಹುದು ಅಥವಾ ಕೊಬ್ಬರಿಗಾದ್ರೂ ಬೆಳಿಬಹುದು, ತೊಂದರೆ ಇಲ್ಲ. ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ತಮ್ಮ ಹೆಸರು? ಸರ್, ನಾನು ಸ್ವಾಮಿನಾಥ್ ಅಂತ. ಸ್ವಾಮಿನಾಥ್ ಅವರ ತಮ್ಮ ಪ್ರಶ್ನೆ. ಸರ್, ಇದು ತೆಂಗು ನಾವು ಆಗಲೇ 20 ವರ್ಷ ಆಗಿದೆ ಸರ್. ಅದರಲ್ಲಿ ಒಂದ್ 2-3 ಗಿಡಗಳ ಮರಗಳು ಏನಾಗಿದೆ ಅಂತ ಅಂದ್ರೆ ಸುಳಿ ತುಂಬಾ ಸಣ್ಣ ಆಗ್ತಿದೆ ಸರ್. ಹೇಳಿ ಹೇಳಿ. ಈಗ ಅದ್ರೊಳಗೆ ಅಡಿಕೆ ಹಾಕಿದೀವಿ, ಅಡಿಕೆ ಗಿಡಗಳು ಏನ್ ತೊಂದರೆ ಆಗಿಲ್ಲ ಅದ್ರ ಸುತ್ತಮುತ್ತ ಇರೋದು, ಆದ್ರೆ ಒಂದ್ 2 ಗಿಡ ಮಾತ್ರ ಅದು ಸ್ವಲ್ಪ ಎಟ್ಟೆ ಜಾಗನೇ ಅಂತ, ತುಂಬಾ ತಗ್ಗಿನ ಜಾಗ, ನೀರ್ನಿಲ್ಲ ಜಾಗ ಏನಲ್ಲ. ಸುಳಿ ಸಣ್ಣ ಆಗ್ತಿದೆ ಸರ್, ತುಂಬಾ ಒಳ್ಳೆ ಮರನೇ ಅದು. ಅಲ್ಲ, ನನ್ನ ಪ್ರಕಾರ ಈಗ ಈ ತೆಂಗಿನಲ್ಲಿ ಬಹುತೇಕ ನಾವು ಕಾಣ್ತಾ ಇರೋದು ಒಂದು ಅಣಬೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಕಾಂಡ ಸೊರವ ರೋಗ ಅಂತ ಹೇಳ್ತೀವಿ. ಈ ಅಣಬೆ ರೋಗ ಕಂಡ ಬಂದಾಗ ಸಾಮಾನ್ಯವಾಗಿ ಆ ರೀತಿ ಒಂದು ನಾವೇನು ಚೆಂಡು ಅಂತ ಕರಿತೀವೋ ಅಥವಾ ಸುಳಿ ಅಂತ ಹೇಳ್ತೀವೋ ಅದು ಸ್ವಲ್ಪ ಸಣ್ಣ ಆಗುತ್ತೆ. ಸೊ ಆ ಥರ ಮರಗಳಲ್ಲಿ ಯಾವ ತಮ್ಮ ಊರು ಯಾವ್ದು ಹೇಳಿ? ಹಾಸನ ತಾಲೂಕು ದುರ್ಗದಬಳ್ಳಿ ಅಂತ ಸರ್. ಅಲ್ಲಿ ತೆಂಗು ಸಂಶೋಧನಾ ಕೇಂದ್ರ ಇದೆ ಅರಸೀಕೆರೆಯಲ್ಲಿ, ಅವ್ರನ್ನ ಒಂದು ಸಂಪರ್ಕ ಮಾಡಿ ಒಂದು ಭೇಟಿ ಕೊಡ್ಲಿಕ್ಕೆ ನೀವು ಮನವಿ ಮಾಡ್ಕೋಬಹುದು ಒಂದು. ಎರಡನೇದು, ನನ್ನ ಪ್ರಕಾರ ಅದು ನೋಡದೆ ಹೇಳಲಿಕ್ಕೆ ಕಷ್ಟ, ಯಾಕಂದ್ರೆ ಅಣಬೆ ರೋಗದಲ್ಲೂ ಆ ತರ ಬರುತ್ತೆ ಅಥವಾ ಈ ಕಾಂಡ ಸರೋವರ ರೋಗದಲ್ಲೂ ಬರುತ್ತೆ. ಅದು ಮರ ಹೇಗಿದೆ ಅಂದ್ರೆ ಸರ್, ಮರ ತುಂಬಾ ಹೆಲ್ತಿ ಆಗಿ ಕಾಣಿಸುತ್ತೆ ಅಂದ್ರೆ ಕಾಂಡ ನಾನು ಹೇಳ್ತಿರೋದು, ಕಾಂಡ ಏನ್ ಸಣ್ಣನೂ ಆಗಿಲ್ಲ, ಆದ್ರೆ ಸುಳಿ ಮಾತ್ರ ಈಗ ಇರಲಿಲ್ಲ, ಹೋದ ವರ್ಷನೂ ಹಾಗೆ ಇತ್ತು, ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ, ತುಂಬಾ ಗರಿಗಳೆಲ್ಲ ತುಂಬಾ ಸಣ್ಣ ಆಗ್ಬಿಟ್ಟಿದೆ. ಅದೇ ನನ್ನ ಪ್ರಕಾರ ಅಣಬೆ ರೋಗ ಇದ್ರು ಆ ತರ ಆಗುತ್ತೆ, ಈ ಕಾಂಡಸರ ರೋಗದಲ್ಲೂ ಆ ತರ ಆಗುತ್ತೆ. ಆದ್ರೆ ಅದ್ರ ಸುತ್ತ ಅಡಕೆ ಗಿಡ ಇದೆ ಸರ್. ಇರ್ಲಿ ಇರ್ಲಿ, ಅದಕ್ಕೆ ಫಸಲಿ ಬಂದಿದೆ, ಆದ್ರೆ ಆ ಗಿಡಗಳು ಏನಾಗಿಲ್ಲ. ಅದಕ್ಕೆ ಒಂದು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ತಾವೊಂದು ಮನವಿ ಮಾಡ್ತೀನಿ. ನಾವು ಈಗ ಅಟ್ಲೀಸ್ಟ್ ಅದಕ್ಕೆ ಏನು ಇದು ಮಾಡ್ಬೋದು, ಏನಾದ್ರು ಔಷಧಿಗಳನ್ನ ಯಾವ್ದನ್ನ ಸಿಂಪಡಣೆ ಮಾಡ್ಬೋದಾ, ಅಥವಾ ಏನಾದ್ರು ಗೊಬ್ಬರ ಹಾಕಿದ್ರೆ ಏನಾದ್ರು ಇಂಪ್ರೂವ್ ಆಗ್ಬೋದಾ? ಅಲ್ಲ, ಇದಕ್ಕೆ ಗೊಬ್ಬರ ಅಂದ್ರೆ ಸ್ವಲ್ಪ ನೀಮ್ ಕೇಕ್, ಬೇವಿನ ಹಿಂಡಿ ಇದೆಯಲ್ಲ, ಅದು ಬೇವಿನ ಹಿಂಡಿ ಕೊಡ್ಬೇಕಾಗುತ್ತೆ. ಯಾವ ಪ್ರತಿಯೊಂದು ಗುಂಡಿ ಮಾಡ್ಕೊಡ್ಬೇಕು, ಒಂದು ಟ್ರೆಂಚ್ ಸುತ್ತ ಒಂದು 2 ಅಡಿ ಬಿಟ್ಟು ಬುಡದಿಂದ ಅದನ್ನು ಟ್ರೆಂಚ್ ಓಪನ್ ಮಾಡಿ ಆ ಟ್ರೆಂಚ್ ಅಲ್ಲಿ ಹಾಕಿ ಮಣ್ಣು ಮುಚ್ಚಿ ಸ್ವಲ್ಪ ನೀರು ಬಿಟ್ರೆ ಅದು ಉಪಯೋಗ ಆಗುತ್ತೆ. ನಂತರ ಇದು ಯಾವ ರೋಗ ಅನ್ನೋದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಆ ಸೈಂಟಿಸ್ಟ್ನ ಅಥವಾ ತಜ್ಞರಿದ್ದಾರೆ ಅವ್ರನ್ನ ಒಂದು ಭೇಟಿ ಮಾಡಿಸೋದು ಒಳ್ಳೇದು ಅಂತ. ಆಮೇಲೆ ಸರ್ ಎರಡನೇ ಪ್ರಶ್ನೆ, ತೆಂಗಿನ ಗಿಡಗಳು ಈಗ ನಿಮ್ಮ ಇಲಾಖೆಯಲ್ಲಿ ಎಲ್ಲೆಲ್ಲಿ ನಮಗೆ ಮಾಮೂಲಿ ಸರ್ ಈಗ ನಮ್ಮ ಜಾಗಕ್ಕೆ ಹೊಂದ್ಕೊಳ್ಳೋ ಅಂತ ತಳಿಗಳು ಎಲ್ಲಿ ಸಿಗುತ್ತೆ ಸರ್? ನಮ್ಮಲ್ಲಿ ಈಗ ತಿಪ್ಟೂರು ಟಾಲ್ ಅಂತ ಹೇಳ್ತೀವಲ್ಲ, ಎತ್ತರ ತಳಿ, ಆಮೇಲೆ ಅದು ಬಹುತೇಕ ಎಲ್ಲಾ ನರ್ಸರಿಗಳಲ್ಲೂ ಸಿಗ್ತಾವೆ. ಈಗ ನಮ್ಮಲ್ಲೂ ಈಗ ಗಿಡಗಳು ಸಾಕಷ್ಟು ದಾಸ್ತಾನ್ ಇದೆ. ಹೌದು ಸರ್. ಸೊ ಎಲ್ಲಾ ಇಲಾಖೆ ನರ್ಸರಿಗಳಲ್ಲಿ, ಅಂದ್ರೆ ಬೆಂಗಳೂರಿನಲ್ಲ ಸರ್? ಇಲ್ಲ ಇಲ್ಲ, ಎಲ್ಲಾ ಕಡೆ ಇದಾವೆ. ತಾಲೂಕ್ ಲೆವೆಲ್ ನೀವು ಅಲ್ಲಿ ತಾಲೂಕ್ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರು ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ, ಅಥವಾ ಉಪನಿರ್ದೇಶಕರು ಹಾಸನದಲ್ಲಿ ಸಂಪರ್ಕಿಸಿದ್ರು. ನಾನು ಕೆವಿಕೆ ಇಲ್ಲಿ ಕಂಡ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೆ ಸರ್. ಓಕೆ. ಅಲ್ಲಿ ಇಲ್ಲ ಸರ್, ಅಲ್ಲಿ ಏನು ಲಾಸ್ಟ್ ಟೈಮ್ ಒಂದ್ಸರಿ ಒಂದ್ 100 ಗಿಡ ಇದ್ದು ಅದನ್ನ ಬಹಳ ಕಾಂಪಿಟೇಷನ್ ಆಗಿ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೊಟ್ಟರು. ಈಗ ನಮ್ಮಲ್ಲಿ ಸಾಕಷ್ಟು ದಾಸ್ತಾನ್ ಇದೆ, ತುಮಕೂರಲ್ಲಿ ಸಾಕಷ್ಟು ಇದೆ, ಮಂಡ್ಯದಲ್ಲಿ ಸಾಕಷ್ಟು ಇದಾವೆ. ಅಲ್ಲ ಸರ್, ತುಮಕೂರು ಮಂಡ್ಯದಲ್ಲಿ ನಮಗೆ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಎಕ್ಸ್ಪೆನ್ಸ್ ಅಲ್ಲ ಸರ್. ಹಾಸನದಲ್ಲಿ ಅಲ್ಲಿ ಹತ್ರದ ನಮ್ಮ ತಾಲೂಕು ಅಧಿಕಾರಿ ಸಂಪರ್ಕ ಮಾಡ್ತಾರೆ, ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ, ಅಥವಾ ಉಪನಿರ್ದೇಶಕರ ಕಂಠ ಸಂಪರ್ಕ ಮಾಡಿದ್ರೆ ನಿಮ್ಗೆ ಅದರ ಮಾಹಿತಿ ಸಿಗುತ್ತೆ. ಆಮೇಲೆ ಸರ್, ಇನ್ನೊಂದು 3ನೇ ಪ್ರಶ್ನೆ ಸರ್, ದಯಮಾಡಿ ಸರ್, ಈಗ ನಾವು ತೆಂಗು ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನ ನರೇಗಾ ಯೋಜನೆ ಏನಾದ್ರು ಅವಕಾಶಗಳು ಉಂಟಾ ಸರ್? ಹೌದು, ನರೇಗಾದಲ್ಲಿ ಇದೆ, ನರೇಗಾದಲ್ಲಿ ಎಲ್ಲಾ ಬೆಳೆಗಳಿಗೂ, ತೋಟಗಾರಿಕೆ ಬೆಳೆಗಳಿಗೆ ಅವಕಾಶ ಇದೆ. ಅಲ್ಲಿ ಬಿಪಿಎಲ್ ಅಂದ್ರೆ ಅಫಿಷಿಯಲ್ ಆದ್ರೂ ಅವಕಾಶ ಉಂಟು? ಇಲ್ಲ, ಅಫಿಷಿಯಲ್ಸ್ ಗೆ ಇಲ್ಲ, ಆಮೇಲೆ ಬಿಪಿಎಲ್ ಗೆ ಒಳಪಟ್ಟಿಲ್ಲ ಅಂದ್ರೆ ಬರಲ್ಲ. ಬರಲ್ಲ. ಆಯ್ತು, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ಕರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು ಮಂಗಳೂರಿಂದ, ದಕ್ಷಿಣ ಕನ್ನಡ, ಇಸ್ಮಾಯಿಲ್ ಕಲ್ಲಾರಿ ಅಂತ. ಹೇಳಿ ಹೇಳಿ ಸರ್. ತೆಂಗಿನ ಬೆಳೆ ಇದು ವಿಮೆ ಮಾಡ್ಲಿಕ್ಕೆ ಆಗ್ತದ ಸರ್? ಮತ್ತೊಂದು, ಒಂದು ತೆಂಗು ಸತ್ರ ಎಷ್ಟು ದುಡ್ಡು ಕೊಡ್ತೀರಂತ ಫಲ ಬರುವದ್ದು. ಮತ್ತೊಂದು ಸರ್, ನಾನು ಹೇಳಿಬಿಡ್ತೀನಿ, ಮತ್ತೆ ಉತ್ತರಿಸಿ. ನಮ್ಮ ಜಾಗದಲ್ಲಿ 30 ತೆಂಗಿನ ಮರ ಮತ್ತು ಗಿಡಗಳಿವೆ ಸರ್. ಅದರಲ್ಲಿ 15 ದೊಡ್ಡದು ಫಲ ಕೊಡ್ತದೆ, ಮತ್ತೊಂದು 15 ಚಿಕ್ಕದು. ಚಿಕ್ಕದಂದ್ರೆ ಅದರಲ್ಲಿ 3 ಮರ ದೊಡ್ಡದು ಒಮ್ಮೆಲೆ ನಟ್ಟ ಇರೋದು, ಫಲ ಬರುವಾಗ ನಟ್ಟದು. ಅದರಲ್ಲಿ ಇಷ್ಟ ತನಕ ಹೂ ಕಾಯಿ ಬಿಡಲೇ ಇಲ್ಲ. ಕಾಂಡ ದಪ್ಪ ಇದೆ, ಗರಿ ಕಮ್ಮಿ ಇದೆ. ಗೊನೆ ಬಾರದ ಮರವನ್ನು ಕಡಿದು ಬೇರೆ ಗಿಡ ನಡಬೇಕಾ ಅಲ್ಲ ಅದನ್ನೇ ಸರಿ ಮಾಡ್ಲಿಕ್ಕೆ ಆಗುತ್ತದೆ ಅಂತ ಹೇಳಿ ನಿಮಗೆ ತಿಳಿಸಬೇಕು ಸರ್. ಓಕೆ. ಇದ್ರದ್ದು ಈ ವಿಮೆ ಬಗ್ಗೆ ಎರಡು ಒಂದು ಅವಕಾಶ ಇದೆ. ಇಲ್ಲಿ 4-15 ವರ್ಷ ವಯಸ್ಸಾಗಿದ್ರೆ ಅದಕ್ಕೆ 9 ರೂಪಾಯಿ ನಾವು ಕಂತನ್ನ ಕಟ್ಟಬೇಕಾಗುತ್ತೆ. 9 ರೂಪಾಯಿಯಲ್ಲಿ ನಾವು ಇದು CDB ಅಂದ್ರೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಏನು ಹೇಳ್ತೀವಿ, ಅವರು 50% ಕೊಡ್ತಾರೆ. ಇನ್ನ ನಿಮ್ಮ ಏನು ಫೋನಲ್ಲಿ ಸ್ಪೀಕರ್ ನಾಪ್ ಮಾಡಿ, ಅಥವಾ ರೇಡಿಯೋ ಹತ್ರ ಇದ್ರೆ ದೂರ ಬನ್ನಿ. ಇಲ್ಲ ಇಲ್ಲ, ದೂರ ಬನ್ನಿ, ರೇಡಿಯೋ ಅಂತ ದೂರ ಬನ್ನಿ. ಮುಂದುವರಿಸಿ. ವಿಮೆದಲ್ಲಿ 2 ರೀತಿ ಅವಕಾಶ ಇದೆ. ಒಂದು ಒಂದು 4-15 ವರ್ಷಕ್ಕೆ ಒಂದು ರೇಟ್ ಇದೆ, ಅದೇ ರೀತಿ 16-60 ವರ್ಷ ಆಗಿದ್ರೆ ಬೇರೆ ಪ್ರೀಮಿಯಂ ಅಂತ ಅಥವಾ ಇಲ್ಲಿ ಕಂತಿನ ರೇಟ್ ಇದೆ. ಅದರಲ್ಲಿ ನಾವು ಒಂದು ಮರಕ್ಕೆ 9 ರೂಪಾಯಿ 4-15 ವರ್ಷ, ಅದರಲ್ಲಿ 50% CDB ಕೊಡ್ತದೆ, ಅಂದ್ರೆ 4.5. ಇನ್ನು ಉಳಿದಿದ್ರಲ್ಲಿ 2.25 ರೂಪಾಯಿ ರಾಜ್ಯ ಸರ್ಕಾರ ಬರುತ್ತೆ, 2.25 ರೂಪಾಯಿ ರೈತರ ವೃದ್ಧಿಗೆ ಆಗಿದೆ. ಅದನ್ನ ಇನ್ನು 16-60 ವರ್ಷ ಆಗಿದ್ರೆ 14 ರೂಪಾಯಿ ಕಂತಿನ ಮೊತ್ತ ಇದೆ, ಅದರಲ್ಲಿ 7 ರೂಪಾಯಿ CDB ಕೊಡುತ್ತೆ, ಇನ್ನು 3.5 ರೂಪಾಯಿ ರೈತರು ಕೊಡಬೇಕು, 3.5 ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ಇದು ಈ ರೀತಿಯ ಒಂದು ಅವಕಾಶ ಇದೆ. ಒಂದು ಮರ ಸತ್ರೆ 4-15 ವರ್ಷದ ಮರ ಸತ್ರೆ 900 ರೂಪಾಯಿ ನಿಮಗೆ ಸಮ ಅಶ್ಯೂರೆನ್ಸ್ ಸಿಗುತ್ತೆ. 16-60 ವರ್ಷ ಆಗಿದ್ರೆ 1750 ರೂಪಾಯಿ ನಿಮಗೆ ಒಂದು ಮರಕ್ಕೆ ಸಿಗುತ್ತೆ. ಇದನ್ನ ನಮ್ಮ ಉಪನಿರ್ದೇಶಕರನ್ನ ಸಂಪರ್ಕಿಸಿ, ಅಲ್ಲಿ ದಕ್ಷಿಣ ಕನ್ನಡ ಉಪನಿರ್ದೇಶನ ಸಂಪರ್ಕಿಸಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ. ವಸಂತ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ತಮ್ಮ ಪ್ರಶ್ನೆ? ನನ್ನ ಸಮಸ್ಯೆ ಏನು ಅಂದ್ರೆ ಸರ್, ನಾವು ಕೃಷಿ ಎಲ್ಲ ಮಾಡಿದೇವೆ, ಸ್ವಲ್ಪ ಜಾಗ ಇರುವುದು. ನಾವು ಕುಡಿಯುವ ನೀರು ಒಂದು ತಕೊಂಡ್ರೆ ಒಂದು 10-20 ತೆಂಗಿನ ಗಿಡ ಇದೆ, ಅದರಲ್ಲಿ ಫಲ ಬರ್ತಾ ಇದೆ. ಮತ್ತೆ ಕಂಗಿ ಇದೆ, ಅಡಿಕೆ ಇದೆ, ಅಡಿಕೆ ಒಂದು 20 ಹಾಕಿದ್ದೇನೆ. ಮತ್ತೆ 25 ಬಾಳೆ ಗಿಡ ಉಂಟು, ನೇಂದ್ರ ಮತ್ತು ಕದಳಿ ಎಲ್ಲ ಹಾಕಿದ್ದೇನೆ. ಕೆಲವು ಗಿಡ ಮರಗಳಲ್ಲಿ ಒಳ್ಳೆ ಮೆಣಸನ್ನೆಲ್ಲ ನೆಟ್ಟಿದ್ದೇನೆ, ಅದರಲ್ಲಿ ಒಳ್ಳೆ ಮೆಣಸು ಈಗ ಕೊಯ್ಯಲು ಸ್ಟಾರ್ಟ್ ಮಾಡಿದ್ದೇನೆ. ಈಗ ಕೆಲವು ಕಡೆಯಲ್ಲಿ ಮಳೆ ಎಲ್ಲ ಬರ್ತದೆ, ಮಳೆ ಬಂದ್ರೆ ಒಳ್ಳೇದಿತ್ತು. ಈ ಕೊಳವೆ ಬಾವಿಯ ನೀರು ಅಗತ್ಯವಿಲ್ಲ, ಬಾವಿಯ ನೀರು ಅಗತ್ಯವಿಲ್ಲ, ಮತ್ತೆ ನದಿಯ ನೀರು ಅಗತ್ಯವಿಲ್ಲ. ಸಂತೋಷ್ ಅವರೇ ನಿಮ್ಮ ನೇರ ಪ್ರಶ್ನೆ ಏನು ಅರ್ಥ ಆಗ್ಲಿಲ್ಲ. ನನಗೆ ನೇರ ಪ್ರಶ್ನೆ ಪ್ರಶ್ನೆ ತೆಂಗು ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆ ಇದ್ರೆ. ಸ್ವಲ್ಪ ಕೃಷಿ ಉಂಟು, ಕುಡಿಯುವ ನೀರು ಕುಡಿಯಲು ಸಾಧ್ಯವಿಲ್ಲ, ಆಗುದಿ ಬರುವುದಿಲ್ಲ. ಕಾರ್ಯಕ್ರಮಕ್ಕೆ ಸೂಕ್ತವಾದಂತ ಪ್ರಶ್ನೆ ಕೇಳ್ತಾ ಇಲ್ಲ. ಎಲ್ಲಿಂದ ನಾವು ಹಾಕುವುದು ಅಂತ ನನ್ನ ಒಂದು ಪ್ರಶ್ನೆ. ಆಯ್ತು, ಮುಂದಿನ ಕರೆ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಸರ್? ಕೊಳಗಲ್ ತಾಲೂಕು ಚಾಮರಾಜನಗರ ಜಿಲ್ಲೆ ಸತ್ಯಗಳ ಗ್ರಾಮ ಸರ್, ನಂಜುನ್ ಸ್ವಾಮಿ ಅಂತ. ನಂಜುನ್ ಸ್ವಾಮಿ ಅವರೇ, ತಮ್ಮ ಪ್ರಶ್ನೆ ಹೇಳಿ. ನಂಜುನ್ ಸ್ವಾಮಿ ಅವರೇ, ಸರ್ ನಾನು 150 ಸಸಿ ಹಾಕಿದೆ, ಅದರಲ್ಲಿ ಸುಮಾರು ಅಂದ್ರೆ 60 ಸಸಿ ಗಂಟೆ ಹೋಗ್ಬಿಟ್ಟಿದೆ ಸರ್. ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಮಂಡ್ಯದಿಂದ ತಂದಿದೆ ಸಸಿನ, 40 ರೂಪಾಯಿ ಒಂದು ಸಸಿ. ಎಷ್ಟು ವರ್ಷ ಆಗಿತ್ತು ಹಾಕಿ ನಂಜುನ್ ಸ್ವಾಮಿ ಅವರೇ? ಸರ್ 3 ತಿಂಗಳಾಗಿದೆ. 3 ತಿಂಗಳಾಗಿದೆಯಾ? ಹೌದು ಸರ್. ಎಲ್ಲಿ ಇಲಾಖೆಯಿಂದ ತಂದ್ರ? ಇಲ್ಲ ಸರ್, ರೈತರಿಂದನೇ ತಂದೆ. ರೈತರಿಂದ? ಅದು ಈ ಸಲ ಸ್ವಲ್ಪ ಮಳೆ ಜಾಸ್ತಿ ಆಗಿ ತಗ್ಗಿನ ಪ್ರದೇಶದಲ್ಲಿ ಇದ್ರೆ ಸುಮಾರು ಸಸಿಗಳು ಹೋಗಿರೋದು ನಾನು ಗಮನಿಸಿದ್ದೀನಿ. ನಮ್ದು ಡ್ರೈ ಏರಿಯಾ ಸರ್, ಇಲ್ಲೇನಾದ್ರೂ ಪ್ರತಿತಾಂಶ ಏನಿಲ್ಲ. ಅದು ಯಾಕೆ ಹೋಯ್ತು ಅನ್ನೋದು ಈಗ ಏನು, ತಾವು ಗಿಡ ತಂದ್ರಲ್ಲ ಅದೇನು ಕವರ್ ಅಲ್ಲಿ ಇತ್ತ ಅಥವಾ ಏನು ಬೇರೆ ಸಮೇತ ತಕೊಂಡ್ ಬಂದ್ರ ನರ್ಸರಿಯಿಂದ ಕಿತ್ಕೊಂಡು? ಬೇರೆ ಸಹಿತ ಅಂದ್ರೆ ಕವರ್ ಇಂದ ಬಂದಿಲ್ಲ, ಬಾಲಪಾರ್ಥ ಅನ್ನೋದು ಇಲ್ಲ ಅದ್ರಲ್ಲಿ. ಅದಕ್ಕೆ ಈಗ ಯಾವ್ದು ಕಾರಣ ಅಂತ ಹೇಳಕ್ಕೆ ಕಷ್ಟ ನಂಜುನ್ ಸ್ವಾಮಿ. ಈಗ ಬೇರೆ ಬಹಳಷ್ಟು ಕಾರಣಗಳು ಇರ್ತವೆ. ಒಂದು, ನಾವು ನೆಟ್ಟಿರೋ ವಿಧಾನದಲ್ಲೂ ಏನಾದ್ರೂ ಒಂದ್ ಸ್ವಲ್ಪ ಏರ್ಪೇರ್ ಆಗಿರ್ಬೋದು, ಅಥವಾ ಕಾಯಿ ತೆಗೆದಾಗ ಕಾಯಿ ತೆಗೆದು ಸ್ವಲ್ಪ ತಂದು ಅಲ್ಲಿ ಇಟ್ಟು ಸ್ವಲ್ಪ ದಿವಸ ಹಾಕಿದ್ರು ಸ್ವಲ್ಪ ತೊಂದರೆ ಆಗಿರ್ಬೋದು. ಅದನ್ನ ಈಗ ಯಾವ ರೀತಿ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನಂಜುನ್ ಸ್ವಾಮಿ. ನಂಜುನ್ ಸ್ವಾಮಿ ಅವರೇ, ಅದಕ್ಕೆ ನಾವು ಇಲ್ಲಿ ಒಂದು ಸಲಹೆ ಕೊಡೋದು, ಸ್ವಲ್ಪ ಈ ಸಸಿನ ಪಡಿಬೇಕಾದ್ರೆ ಸ್ವಲ್ಪ ಅದಕ್ಕೆ ಒಂದು ವಿಶೇಷತೆಗಳಿರ್ತವೆ. ಈಗ ಒಂದು ಆ ಕಾಯಿ ಸೈಜ್ ಒಂದು 600 ಗ್ರಾಮ್ ಇರಬೇಕು, ಅದು ಒಳ್ಳೆ ತಾಯಿ ಮರಗಳಿಂದ ಆಯ್ಕೆ ಮಾಡಿ ಈ ತರ ಸ್ವಲ್ಪ ಗಮನಿಸಿ ನಾವು ತಂದಾಕಿದ್ರೆ ಒಳ್ಳೇದು. ಅದಕ್ಕೆ ನಾವು ಬಹುತೇಕ ಅದಕ್ಕೆ ಯಾವ ಸಮಸ್ಯೆ ಅಂತ ಹೇಳಕ್ ಕಷ್ಟ. ನಂಜುನ್ ಸ್ವಾಮಿ ಅವರೇ, ನಿಮಗೂ ರಾಜ್ಯದ ರೈತರಿಗೂ ಒಂದು ಮನವಿ ಏನಂತಂದ್ರೆ, ಯಾರೇ ಗಿಡ ತರಬೇಕಾದ್ರೆ ಮೊದಲು ನಂಬಿಕೆ ಅರ್ಹರಾಗಿರ್ಬೇಕು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ತರೋದಾದ್ರೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಒಂದ್ಸಲ ಅವ್ರಿಗೆ ತೋರಿಸಿದ್ರೆ ಉತ್ತಮ. ಆ ಒಂದು ಸೀಸನ್ ಅಲ್ಲಿ ಏನು ಮುಂಗಾರು ಮಳೆನಲ್ಲಿ ಮಳೆ ಬಂದಿದೆ, ಇನ್ನೆಲ್ಲ ಗಿಡ ನಾಟಿ ಮಾಡ್ಬೇಕಂದ್ರೆ ಕೆಲವೊಂದು ಮೋಸಪೂರ್ತಿ ವ್ಯಕ್ತಿಗಳು ಯಾವ್ಯಾವ್ದೋ ಗಿಡ ತಂದು ಅದಕ್ಕೆ ಯೂರಿಯಾ ಗಿರಿಯ ಎಲ್ಲ ಸುರಿದು ಚೆನ್ನಾಗಿ ಹುಲ್ಸಾಗಿ ಬೆಳೆದ್ಬಿಟ್ಟು ಇದಿಷ್ಟು ಫಲ ಕೊಡುತ್ತೆ ಅಷ್ಟು ಫಲ ಕೊಡುತ್ತೆ 2 ವರ್ಷಕ್ಕೆ ಏನ್ ಫಸಲು ಕೊಡುತ್ತೆ ಅಂತೆಲ್ಲ ಮಾರ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಯಾರು ಏನಂತ ಗೊತ್ತಿರಲ್ಲ. ಈ ತರ ಒಂದು ಸಮಸ್ಯೆಗಳು ಆಗಿದಾವೆ, ಸುಮಾರು ಕಡೆ ಗಮನಿಸಿದ್ದೀವಿ. ಅದ್ರ ಸಲುವಾಗಿ ತಾವು ಮುಂದೆ ಈ ತರ ಒಂದು ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಮುಂದಿನ ಕರೆ. ಹಲೋ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಚಿರಾಂದ ಹಿರೇಮಠ ಅಂತ ಮಾತಾಡಿದ್ರು ಸರ್. ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ನಂದು ಸಮಸ್ಯೆ ಏನಂದ್ರೆ ರೀ, ಈಗ ತೆಂಗಿನ ಬೆಳೆಯನ್ನು ಬೆಳಿಬೇಕಾದ್ರೆ ಯಾವ ಮಣ್ಣು ಸೂಕ್ತ ರೀ, ಮತ್ತು ಅದಕ್ಕೆ ಬರುವಂತ ರೋಗಗಳು ಯಾವ ರೀ, ಬರದಂತೆ ಮುಂಜಾಗ್ರತಾ ಕ್ರಮಗಳು ಏನ್ ತಗೋಬೇಕ್ರಿ? ನಮ್ಮ ಜಂಟಿ ನಿರ್ದೇಶಕರು ಹಿರೇಮಠರೆ, ಇದನ್ನ ಬಹುತೇಕ ಈ ಕೆಂಪು ಗೋಡು ಮಣ್ಣಲ್ಲಿ ಬೆಳೆದ್ರೆ ಸೂಕ್ತ ಇದು. ನಂತರ ಇದಕ್ಕೆ ಯಾವ ರೀತಿ ರೋಗ ಅಂತಂದ್ರೆ, ಇದಕ್ಕೆ ಕಾಂಡ ಸೋರುವ ರೋಗ, ಅಣಬೆ ರೋಗ ಇರ್ಬೋದು. ನಂತರ ಈ ಇದರಲ್ಲಿ ಕೀಟಗಳು ನೋಡಿದಾಗ ನಾವು ಮೂತಿ ಹುಳು ಬರುತ್ತೆ, ರೈನೋಸರಸ್ ದುಂಬಿ ಅಂತ ಬರುತ್ತೆ, ಅದೇ ರೀತಿ ಈಗ ಈ ನುಸಿ ಅಂತ, ರುಗೋಸ್ ವೈಟ್ ಫ್ಲೈ ಬಿಳಿ ನೋಣ ಅಂತ ಈ ತರ ಒಂದು ಕೀಟ ರೋಗಗಳನ್ನು ನಾವು ಕಾಣಬಹುದು. ಇದಕ್ಕೆ ಮುಂಜಾಗ್ರತೆ ಕ್ರಮ ಅಂದ್ರೆ ನಾವು ಈ ತೆಂಗುಗೆ ಬಹುತೇಕ ಈ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಈ ಪೊಟ್ಯಾಷನ್ ಅಂದ್ರೆ ಈ ಪೊಟ್ಯಾಷಿಯಂ ಏನಿದೆ, ಮ್ಯೂರೋಟ ಪೊಟ್ಯಾಷಿಯಂ ಏನಿದೆ, ಪೊಟ್ಯಾಷಿಯನ್ನ ಕೊಡಲೇಬೇಕಾಗುತ್ತೆ. ಪೊಟ್ಯಾಷ್ ಪ್ಲಸ್ ಇನ್ನ ಕೆಲವು ಕಡೆ ಈ ಬೋರ್ಯಾಕ್ಸ್ ಅಂತ ಕೊಡಲೇಬೇಕಾಗುತ್ತೆ. ಅದು ಈ ಎರಡು ಕೊಡೋದ್ರಿಂದ ಅದರಲ್ಲಿ ಒಂದು ನಿರೋಧಕ ಶಕ್ತಿಯನ್ನ ನಾವು ಹೆಚ್ಚಿಸಬಹುದು. ಅದೇ ರೀತಿ ನೀಮು ಅಂದ್ರೆ ಬೇವಿನ ಹಿಂಡಿ ಏನ್ ಹೇಳ್ತೀವಿ, ನೀಮನ್ನ ನಾವು ಕೊಡಬೇಕಾಗುತ್ತೆ. ಕೊಟ್ಟು ಸ್ವಲ್ಪ ನೀರಾವರಿ ಕೊಡ್ಬೇಕು. ಇದಕ್ಕೆ ನೀರು ಬಯಸುವಂತ ಬೆಳೆ ಇದು. ನಾವೇ ಬಹುತೇಕ ಏನ್ ಮಾಡ್ತೀವಿ ಅಂತಂದ್ರೆ ಈಗ ನೋಡ್ತಾ ಇರೋ ಕಡೆ ಎಲ್ಲಾ ಕಡೆ ಬದುಗಳು ಪಕ್ಕದಲ್ಲಿ ಹಾಕಿರ್ತೀವಿ, ಒಂದ್ ರೀತಿ ನಿರ್ಲಕ್ಷ್ಯತೆ ಮಾಡ್ತೀವಿ. ಅದ್ರ ಪಾಡಿಗೆ ಅದು ಬರುತ್ತೆ ಅಂತ. ಅದು ಹಿಂದಿನ ಒಂದ್ 25 ವರ್ಷಗಳ ಹಿಂದೆ ಆತರ ಇತ್ತು. ಹಿಂದಿನ ನಾವು ಗಿಡ ಹಾಕಿ ಬರ್ತಿದ್ವಿ, ಅದು ಫಸಲು ಬರ್ತಿತ್ತು. ಈಗ ಆತರ ಇಲ್ಲ. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾವು ನಿರ್ವಹಣೆ ಮಾಡಿದ್ರೆ ನಮಗೆ ಉತ್ತಮ ಒಂದು ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯ. ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಸರ್. ಹಲೋ ಹಲೋ ಹೇಳಿ. ಹೇಳಿ. ನಾ ಪುಂಡಿಕೃತ ಮಾತಾಡಿದ್ರೆ ಖಾನಾಪುರ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ಟ್. ನಮ್ಮ ಒಂದ್ 20 ಕಾಜು ಗಿಡ ಅದಾವ್ರಿ. ಅವು ಮೊದಲು ಮೊದಲು ಆಗ್ತಿದ್ದು, ಈಗೆಲ್ಲ 2 ವರ್ಷದಿಂದ ಕರಿ ಮಂಜು ಬಿದ್ದ ಅಲ್ಲಕ್ಕ ಬೀಜನ ಆಗ್ತಿಲ್ರಿ. ಈಗ ಕಾಫಿ ಗಿಡನ ಅಲ್ಲ, ಕಾಜು ಗಿಡ ಅಲ್ಲ. ನಾವು ಮಾತಾಡ್ತಿರೋದು ತೆಂಗು. ತೆಂಗಿನ ಬಗ್ಗೆ ಏನಾದ್ರೆ ಪ್ರಶ್ನೆ? ತೆಂಗಿನ ತಾಂತ್ರಿಕತೆ ಬಗ್ಗೆ ನಾವು ಮಾತಾಡ್ತೀವಿ, ತೆಂಗು ಬೆಳೆ ಬಗ್ಗೆ. ಆಯ್ತು, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ ಹಲೋ. ನಮಸ್ಕಾರ ಸರ್. ಬಳ್ಳಾರಿ ಜಿಲ್ಲೆ. ಹೇಳಿ. ನಮಸ್ಕಾರ. ಹೇಳಿ. ನಮಸ್ತೆ. ಹೇಳಿ ಸರ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸರದಿಂದ ಬಿಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ತಮ್ಮ ಪ್ರಶ್ನೆ ಸರ್. ಈಗ ನಮ್ಮ ಬಿಸಿಲು ಇರೋದು ಪ್ರದೇಶ ಸರ್, ನಮ್ದು ಬಳ್ಳಾರಿ. ಹೌದು. ಈಗ ನಮ್ಗೆ 3-4 ವರ್ಷದ ತಳಿಗಳು ನಾಟಿ ಮಾಡಕ್ಕೆ ಸೂಕ್ತ ಸರ್ ಅಂತ ಕೇಳ್ತದೀನಿ ಸರ್ ತಮ್ಮಲ್ಲಿ. ಬಿಸಿಲು ಪ್ರದೇಶದಲ್ಲಿ ಬಳ್ಳಾರಿನಲ್ಲಿ ಬಹುತೇಕ ತೆಂಗು ಇಲ್ಲ. ಅತಿ ಬಿಸಿಲಿದ್ದಾಗ ಇದು ನೀರನ್ನ ಬಯಸುವಂತ ಬೆಳೆ ಇದು. ಬೆಳೆದಿಬೋದಂದ್ರೆ ನೀರಿದೆ, ಒಂದು ಕೆಂಪುಗೋಡು ಮಣ್ಣು ನಮ್ಮ ಹತ್ರ ಸಿಗುತ್ತೆ ಅಂದಾಗ ಈ ನಾವು ತಿಪ್ಟೂರು ತಾಲ ವೆರೈಟಿನೇ ಬೆಳಿಬಹುದು, ತಳಿನೇ ಬೆಳಿಬಹುದು, ಏನ್ ತೊಂದರೆ ಇಲ್ಲ. ತಿಪ್ಟೂರು ತಳಿ ಏನಿದೆ ಅದನ್ನೇ ಬೆಳಿಬಹುದು. ತಿಪ್ಟೂರು ತಾಲ್ ಅಂತಿದೆ, ತುಂಬಾ ಎತ್ತರವಾಗಿ ಬೆಳೆಯುವಂತದ್ದು, ತುಂಬಾ ಹಳೆ ಒಂದು ಬೆಳಿಬಹುದು. ಒಂದು ವಾತಾವರಣ ಅದಕ್ಕೆ ಸಿಗ್ಬೇಕು, ಒಳ್ಳೆ ಒಂದು ವಾತಾವರಣ ಸಿಗ್ಬೇಕಾಗತ್ತೆ. ಕಪ್ಪು ಮಣ್ಣಿದೆಯಲ್ಲ ಸರ್, ಈಗ ಕಪ್ಪು ಮಣ್ಣಲ್ಲಿ ಕಡಿಮೆ ನಾವು ಹೇಳೋದು ಅಷ್ಟು. ಇದರಲ್ಲಿ ಬಿರುಕು ಬರುತ್ತೆ, ಸ್ವಲ್ಪ ಕಷ್ಟ. ಕೆಂಪು ಗೋಡು ಮಣ್ಣು ಒಳ್ಳೆ ಮಣ್ಣಾಗಿರುತ್ತದೆ. ಕೆಂಪು ಮಣ್ಣು ಗೋಡು ಮಣ್ಣು. ಅಂತರ ಈಗ ಬಹುತೇಕ 25 ಅಡಿ ಕೊಡ್ತೀವಿ. 20 ಅಡಿ ಮಣ್ಣಿಂದ ಏನು ಗುಣಲಕ್ಷಣಗಳೇನಿದೆ ಅದರ ಮೇಲೆ ಕೆಲವು ಟೈಮಲ್ಲಿ 30 ಅಡಿ ಒಳ್ಳೆ ಫಲವತ್ತತೆ ಇದೆ ಅಂದ್ರೆ 30 ಅಡಿ ಕೊಡ್ಬೋದು. ಆ ರೀತಿ 10-30 ಅಡಿವರೆಗೂ ಕೊಡ್ಬೋದು. ಆಯ್ತು, ಧನ್ಯವಾದ ವಿಶ್ವನಾಥ್ ಅವರೇ. ಮುಂದಿನ ಕರೆ. ಹಲೋ ಹಲೋ ಸರ್. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಸರ್ ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ. ಎಲ್ಲಿಂದ ತಾವು ಮಾತಾಡ್ತಿದ್ರಿ ಸರ್? ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದಿಂದ ಮಾತಾಡ್ತಿರೋದು. ಆಯ್ತು ವೀರಣ್ಣ ಹೇಳಿ. ಸರ್ ನಮ್ಮ ಒಂದು ಮನೆ ಅಂದ್ರೆ ನಮ್ದು ತೋಟ, ನಮ್ದು ಕುಸ್ತಿ ಭೂಮಿ. ಈಗ ನಾವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಸರ್, ನಮ್ದು ಒಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು 100 ಅಡಿ ಇದೆ ಸರ್. ಪೂರ್ವ ಪಶ್ಚಿಮ ಒಂದು 100 ಅಡಿಯಲ್ಲಿ ಜಾಗ ಇದೆ. ಅದರಲ್ಲಿ ನಾವು ಎಷ್ಟು ಒಂದು ಗಿಡಗಳನ್ನ ಯಾವ್ಯಾವ ಅಂತರದಲ್ಲಿ ನಾವು ಗಿಡ ನೆಡ್ಬೇಕಂತಕ್ಕಂತ ಒಂದು ಮಾಹಿತಿ. ಈಗಿನ ಒಂದು ತಳಿಗಳು ಅಂದ್ರೆ ಈಗ ನಾವೇ ಕಾಯಿಗಳನ್ನ ಆಯ್ಕೆ ಮಾಡ್ಕೊಂಡು ನಾವೇ ಸಸಿ ಇದು ಮಾಡ್ಕೊಂಡು ಒಳ್ಳೇದ, ಅಥವಾ 4 ಅಥವಾ 5 ವರ್ಷಕ್ಕೆ ಬರ್ತಕ್ಕಂಥ ಯಾವ್ದಾದ್ರು ಒಂದು ಒಳ್ಳೆ ತಳಿಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳಿ ಸರ್. ಈಗ 100 ಅಡಿ ಅಂತ ಹೇಳಿದ್ರಿ, ಅಲ್ಲಿ ನಿಮ್ಮ ಮಣ್ಣಿನ ಫಲವತ್ತತೆ ಆಗಿದೆ ನೋಡ್ಕೊಂಡು ಅಲ್ಲಿ 20 ಅಡಿನ 25 ಅಡಿನ ಅಥವಾ 30 ಅಡಿ ಕೊಡ್ತೀರೋ ತೀರ್ಮಾನ ಮಾಡಿ. ಒಳ್ಳೆ ಫಲವತ್ತತೆ ಇದ್ರೆ 30 ಅಡಿ ಕೊಡ್ಬೋದು, ಅಥವಾ 20 ಅಡಿನೂ ಕೊಡ್ಬೋದು, ಅಥವಾ 25 ಅಡಿನೂ ಕೊಟ್ಟು ಮಾಡ್ತಾ ಇದಾರೆ, ನಾಟಿ ಮಾಡ್ಬೋದು. ಎರಡನೇದು ಸಸಿ ಬಗ್ಗೆ ನೀವು ಕೇಳಿದ್ರಿ, ರೈತರಿಂದನೇ ತಂದ್ರೆ ಒಳ್ಳೇದ ಅಂತ. ಅದು ನಮ್ಮ ಸಲಹೆ ಏನಂತಂದ್ರೆ, ನೀವು ರೈತರಿಂದ ತಂದ್ರೂ ಅದರ ಒಂದು ಗಾತ್ರ ಏನಿದೆ, ಈಗ ಒಂದು ಕಾಯಿನ 600 ಗ್ರಾಮ್ ಅಂದ್ರೆ 1/2 ಕೆಜಿಗೆ ಮೇಲಿರ್ಬೇಕು ಆ ಕಾಯಿ ಗಾತ್ರ. ತೂಕ ತೂಕ ಅದು ಒಳ್ಳೆ ಒಂದು 20 ವರ್ಷ ಮೇಲ್ಪಟ್ಟ 60 ವರ್ಷದ ಒಳಗಡೆ ನಮ್ಮ ಮರದಿಂದ ಅವ್ರು ಆಯ್ಕೆ ಮಾಡಬೇಕು. ಆ ಮರದಲ್ಲಿ ಒಳ್ಳೆ ಆ ಮರನೂ ಒಳ್ಳೆ ಉತ್ತಮ ಬೆಳವಣಿಗೆ ಇರಬೇಕು, ಆರೋಗ್ಯಕರವಾಗಿರಬೇಕು. ಈ ರೀತಿ ಮಾಡಿ ನಿಮಗೆ ಒಂದು ಇದರಿಂದ ಪರವಾಗಿಲ್ಲ ಅಂತ ಅನಿಸಿದ್ರೆ ಅದನ್ನು ಖಾತ್ರಿ ಪಡಿಸಿಕೊಂಡು ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ಆಮೇಲೆ ಒಂದು ನಾಲ್ಕು ವರ್ಷದ ಮೇಲೇನೆ, ಕನಿಷ್ಠ 4 ವರ್ಷ ಬೇಕಾಗುತ್ತೆ. ಅದು ಚೆನ್ನಾಗಿ ಪೋಷಕಾಂಶ ನೀರು, ಪೋಷಕಾಂಶಗಳು ನಿರ್ವಹಣೆ ಇರಬೇಕು, ನೀರು ಕೊಡಬೇಕು. ಈಗ ನಾವು ಬಹುತೇಕ ಬದುಗಳ ಪಕ್ಕದಲ್ಲಿ ಹಾಕಿ ಸ್ವಲ್ಪ ಮರ್ತು ಬಿಡ್ತೀವಿ ತೆಂಗಿನ ಮರ, ಬೇರೆ ಬೆಳೆನ ಹೆಚ್ಚಿನ ಮುತುವರ್ಜಿ ವಹಿಸ್ತೀವಿ, ಇದನ್ನು ಮರಿತೀವಿ. ತೆಂಗು ಅಂದ್ರೆ ಒಂದ್ ರೀತಿ ಬದು ಮೇಲೆ ಬರೀ ಬೆಳೆ ಅಂತ ನಮ್ಗೆ ಮೊದ್ಲಿಂದ ಅನ್ಕೊಂಡು ಬಂದ್ಬಿಟ್ಟಿದೀವಿ. ನೀರು ಆಮೇಲೆ ಇದು ಈ ಪೋಷಕಾಂಶಗಳ ನಾವು ಕೊಡ್ಲೇಬೇಕಾಗತ್ತೆ. ಪೋಷಕಾಂಶ ಕೊಡ್ಬೇಕಾದ್ರೆ ಮಣ್ಣು ಪರೀಕ್ಷೆ ಬಹುತೇಕ ನಾವು ಮಾಡ್ಸಲ್ಲ. ನಾವು ಹೇಳ್ತೀವಿ, ನೀವು ಕೇಳ್ತೀರ, ಯಾರು ಮಣ್ಣು ಪರೀಕ್ಷೆಗೆ ಹೆಚ್ಚಿನ ಆದ್ಯತೆ ಕೊಡಲ್ಲ. ನಾವು ಕೊಡ್ಲಿಲ್ಲ ಅಂತಂದ್ರೆ ಆ ಮಣ್ಣಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗಲ್ಲ, ನಾವು ಹಾಕಿ ಅಂದ್ರೂ ಏನು ಹಾಕ್ಲಿಕ್ಕೂ ಬರೋದಿಲ್ಲ. ಕೃಷಿ ಇಲಾಖೆಯಿಂದ ಮಾಡಿಸಬಹುದು ಎಲ್ಲ ರೈತರು, ಎಲ್ಲಾ ಕಡೆ ಈಗ ಅವಕಾಶಗಳಿದಾವೆ. ಧನ್ಯವಾದಗಳು. ಮುಂದಿನ ಕರೆ, ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಾನು ಮೈಸೂರು ಜಿಲ್ಲೆ ಮೈಸೂರು ತಾಲೂಕ್ ಲಕ್ಷ್ಮೀಪುರ ಗ್ರಾಮ, ವೆಂಕಟೇಶ್ ಅಂತ. ವೆಂಕಟೇಶ್ ಸರ್, ನಮ್ ಬಾರ್ಡರ್, ನಮ್ದು ಮೈಸೂರು ಮಂಡ್ಯ ಬಾರ್ಡರ್ ಜಿಲ್ಲೆ ಬಾರ್ಡರ್ ಐತೆ ನಮ್ಮ ಗ್ರಾಮ ಸರ್. ನಮ್ ಮೈಸೂರ್ ಕಡೆಯಿಂದ ನಮ್ಗೆ ಏನಾಗಿದೆ ಅಂದ್ರೆ ಗರಿಗಳೆಲ್ಲ ತುಂಬಾ ತಿಂದಾಕೊಂಡೈತೆ ಸರ್. ಈಗ ನಾವು ಅದರಿಂದನೇ ಬದುಕಿರೋದು, ತೆಂಗಿಂದ ಎಲ್ಲಾ ಗರಿ, ಒಂದ್ 4 ಗರಿ ಬಿಟ್ಬಿಟ್ಟು ಫುಲ್ ಎಲ್ಲಾ ಹೊಡೆದೆ ಫುಲ್ ಇದಾಗ್ಬಿಟ್ಟಿದೆ ಸರ್. ಇದಕ್ಕೆ ನಾವು ಕೃಷಿ ಇಲಾಖೆಲ್ ಹೋಗಿ ಇದ್ ಮಾಡ್ದು, ಅವ್ರು ಬಂದ್ ತೋಟಗಾರಿಕೆ ಇಲಾಖೆ ನೋಡಿದ್ರು. ಸಾಮೂಹಿಕವಾಗಿ ಮಾಡ್ಬೇಕು ಅಂದ್ರೆ ಮರಗಳು ಬೇರೆ ಐತು, ಹೆಂಗ್ ಮಾಡ್ಬೇಕು ಸರ್ ಇದಕ್ಕೆ? ಅಲ್ಲ, ಏನ್ ತಿಂದಾಕಿದೆ ಅಂತ ಹೇಳಿದ್ರು ಅವರು? ಗರಿ ಐತಲ್ಲ ಸರ್, ಈಗ ಸೋಗು ಅಂತಿರಲ್ಲ ಗರಿ, ಫುಲ್ ಎಲ್ಲ ತಿಂದಿ ಒಳಗಡೆ ಗರಿ ಕಟ್ ಮಾಡಿ ದಬಾಕಿದ್ರೆ ಅಡಿಲಿ ಬರೀ ಹುಳ ಸರ್. ಅಲ್ಲ, ಅದೇನು ಇದು, ಈ ಕಪ್ಪು ತಲೆ ಒಳಗೆ ಒಂಥರ ಒಣಗಿದಂಗ ಆಗುತ್ತಾ? ಹಾ ಸರ್, ಗರಿ ಎಲ್ಲ ಒಣಗಿದಂಗೆ, ಮೇಲೆ 4 ಗರಿ ಬಿಟ್ಟು ಇನ್ ಬಾಕಿದೆಲ್ಲ ತಿಂದಾಕೊಂಡಿದೆ ಸರ್. ಸುಮಾರು ಒಂದ್ ಕಡೆಯಿಂದ ಬತ್ತೈತೆ ಸರ್ ಅದು. ಇದು ಕಪ್ಪು ತಲೆ ಹುಳು ಅಂತಾನ ಏನಾದ್ರು ಹೇಳಿದ್ರೆ? ಇಲ್ಲ ಇಲ್ಲ ಸರ್, ಅದು ಇನ್ನು ಸ್ವಲ್ಪ ಸಣ್ಣ ಕಪ್ಪು ತಲೆ ಹುಳು ನಾವು ನೋಡಿದಿವಿ. ಇದು ಗರಿನೇ ಎಲ್ಲ ಎಲ್ಲ ಬ್ರೌನ್ ಕಲರ್ ಮಾಡ್ಬಿಟ್ಟೈತೆ ಸರ್ ಈಗ ಆಲ್ರೆಡಿ. ಏನು ಸಿಂಪಡಣೆ ಮಾಡ್ಬೇಕು ಅಂದ್ರೆ, ನಮ್ಮ ಇಲಾಖೆಯವ್ರು ಒಂದ್ಸಲ ನಾವು ಕಳಿಸಿದ್ದೆ, ನಾನು ಮಾತಾಡಿ ಸರ್. ಅವರು ಸಾಮೂಹಿಕವಾಗಿ ಮಾಡ್ಬೇಕು ಅಂತಾರೆ, ಹೆಂಗೆ ಅಂತಾನೆ ಗೊತ್ತಾಯ್ತಲ್ಲ ಸರ್. ಇದು ತುಂಬಾ ತೊಂದರೆ ಕೊಡ್ತಾರೆ ಸರ್ ನಮ್ಮ ಮೈಸೂರು ಭಾಗದಲ್ಲಿ ಈಗ. ಇದಕ್ಕೆ ಏನ್ ಸರ್ ಸಮಸ್ಯೆ ಪರಿಹಾರ? ಅಲ್ಲ, ನೀವ್ ಹೇಳೋದು ಗರಿ ತಿನ್ನೋ ಹುಳು ಅಂತ ಒಂದು ಬರುತ್ತೆ, ಅದ ಅದರ ಸಮಸ್ಯೆನ ಅಥವಾ ಈ ಕಪ್ಪು ತಲೆ ಹುಳು? ಗರಿ ತಿನ್ನೋ ಹುಳನೇ ಸರ್, ಅದು ಗರಿ ತಿನ್ನೋ ಹುಳನೇ. ನಮ್ ಕಡೆ ಎಲ್ಲ ಅದರಿಂದನೇ ಸುಮಾರು ಜನ ಬದುಕ್ತಿದ್ವಿ. ಈಗ ಬಾರ್ಡರ್ಲೆಲ್ಲ ನೆಟ್ಟಿ ತಾವ್ ಹೇಳಿದ್ರಲ್ಲ, ಹಂಗೆ ಎಲ್ಲ ನಾವೇನು ಪೋಷಕಾಂಶ ಕೊಡದವ್ರು, ನಾವ್ ವ್ಯವಸಾಯ ಮಾಡೋದ್ರಲ್ಲೇ ಅದು ತಗೊಂಡು ಇದ್ ಮಾಡ್ಕೊಂಡು ಬದುಕ್ತಿದ ಸರ್. ಇವಾಗ ತುಂಬಾ ತೊಂದ್ರೆ ಕೊಡ್ತಾ ಸರ್ ಅದು ಗರಿ ತಿನ್ನೋ ಹುಳ. ಅಲ್ಲ, ಅದಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡ್ಬೇಕಾಗಿತ್ತು, ಎಲ್ಲರೂ ಸಾಮೂಹಿಕವಾಗಿ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ಸಾಮೂಹಿಕ ಮಾಡ್ಬೇಕಂತಂದ್ರೆ, ಬ್ರದರ್ ಒಬ್ರು ಮೈಸೂರಲ್ಲಿ ಅವ್ರ ಲಾಯರ್ ವೆಂಕಟೇಶ್ ಅನ್ಬಿಟ್ಟು ಅವ್ರು ಕರ್ಸಿ ಹೇಳಿದ್ರು, ಅವ್ರು ಆಮೇಲೆ ಈಗ ಬುಡುಕ್ ಔಷಧಿ ಹಾಕಿ ಅಂದವ್ರೆ, ಈಗ ಯಾವ ತರದಲ್ಲಿ ಮಾಡಿದ್ರೆ ತಮ್ಮನ್ನ ಇದ ಸಲಹೆ ಕೇಳ್ತಾ ಸರ್. ನಾವು ಅದನ್ನ ಇವ್ರ ಹತ್ರ ಮೈಸೂರು ಜಿಲ್ಲೆ ಉಪನಿರ್ದೇಶಕರನ್ನ ಆಲ್ರೆಡಿ ಅವ್ರ ಹತ್ರ ಒಂದು ತಜ್ಞರ ತಂಡ ಭೇಟಿ ನೀಡಿತ್ತು. ಸೊ ಅದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಚರ್ಚೆ ಮಾಡಿ ಹೆಂಗೋ ನೀವು ನಂಬರ್ ತಗೊಂಡಿದ್ದೀನಿ, ನಾನು ಮಾತಾಡ್ತೀನಿ. ದಯಮಾಡಿ ಸ್ವಲ್ಪ ಬೇಗ ನಮ್ಗೆ ಸಮಸ್ಯೆ ವಿಚಾರ ಮಾಡ್ಕೊಡಿ ಸರ್. ಸರಿ ಸರಿ, ಆಗ್ಬೋದು. ಯಾಕಂದ್ರೆ ಎಲ್ಲ ರೈತರದು, ಧನ್ಯವಾದ. ನಮ್ಮ ಸಹೋದ್ಯೋಗಿಗಳಂತ ಅನುಪಮ ಮೇಡಮ್ ಅವರು ನಂಬರ್ ತಕೊಂಡಿದ್ದಾರೆ. ನಾವು ಇಲಾಖೆ ಕಡೆಯಿಂದ ಕೂಡ ಅವ್ರಿಗೆ ಸಂಪರ್ಕ ಮಾಡ್ತೀವಿ, ತಮ್ಮ ಸಮಸ್ಯೆಗಳನ್ನ ತಿಳಿಸಬಹುದು. ಎಲ್ಲರಿಗೂ, ಎಲ್ಲಾ ಪ್ರಶ್ನೆಗಳಿಗೂ ತಾವು ಸೂಕ್ತವಾದಂತಹ ಉತ್ತರ ನೀಡಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಜೊತೆ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟು ಜೊತೆಗೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಾಳೆ ಬೆಳೆ ರಾಜ್ಯದ ಪ್ರಮುಖ ಖಾದ್ಯ ತೈಲ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿಶೇಷ ಯೋಜನೆಯಡಿ ತಾಳೆ ಪ್ರದೇಶಾಭಿವೃದ್ಧಿಗೆ ತಾಂತ್ರಿಕ ಮಾಹಿತಿ, ತರಬೇತಿ, ಸಸಿಗಳ ಪೂರೈಕೆ, ನೀರಾವರಿ ಸೌಲಭ್ಯ, ಪೋಷಕಾಂಶಗಳ ಪೂರೈಕೆ, ಕಟಾವು ಉಪಕರಣಗಳನ್ನು ತೋಟಗಾರಿಕೆ ಇಲಾಖೆ ಖಾಸಗಿ ಸಂಸ್ಥೆಗಳೊಡನೆ ಪೂರೈಸುತ್ತಿದೆ. ಉಪಯೋಗಿಸಿಕೊಳ್ಳಿ. ಕಡಿಮೆ ಖರ್ಚು, ಕಡಿಮೆ ಕೆಲಸ, ನಿರಂತರ ಆದಾಯ. ತಾಳೆ ಬೆಳೆಯಿರಿ, ಬಾಳು ಹಸನು ಮಾಡಿಕೊಳ್ಳಿ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ತೆಂಗು ಬೆಳೆಯ ತಾಂತ್ರಿಕತೆಗಳ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಕದಿರೇಗೌಡ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಕೃಷ್ಣಪ್ಪ ಕೆವಿ, ನೆರವು ಎಂಎಸ್ ಅನುಪಮ, ತಾಂತ್ರಿಕ ನೆರವು ಕೆ ಇಂದಿರಾ, ಸಿ ನಾರಾಯಣ್ ಹಾಗೂ ಆರ್ಎಲ್ ಬಿಂದು. ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 6:15. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಪ್ರಚಲಿತ ವಿದ್ಯಮಾನಗಳ ಸುದ್ದಿ ವಿಶೇಷ ಪ್ರಸ್ತುತಪಡಿಸುತ್ತಾರೆ ರುಮಾನಾ ಜಿಎಸ್. 6:30 ರಸವಾರ್ತೆ, 6:51 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಕಳೆನಾಶಕಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಚನ್ನಕೇಶವ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಚಿತ್ರಗೀತೆಗಳನ್ನು ಕೇಳುವಿರಿ. 8:15 ಟುಡೇ ಇನ್ ಪಾರ್ಲಿಮೆಂಟ್. 9:15 ಕನ್ನಡದಲ್ಲಿ ಭಾಷಣ. ಕೇಳಿ ಕಲಿಯುವುದು ಅಂದರೆ ವೇಣುಜಿ ಪ್ರೊಫೆಸರ್ ಎಂಎಸ್ ವೇಣುಗೋಪಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದಿವಾಕರ ಹೆಗಡೆ. 9:30 ರೂಪಕ ಕನ್ನಡ ಕವಿಗಳ ಹೇಮಂತ ಗಾನ, ರಚನೆ ಶ್ರೀನಿವಾಸ ಉಡುಪ, ನಿರ್ಮಾಣ ಎಚ್ ಶ್ರೀನಿವಾಸ್. 10:00 ಬೆಂಗಳೂರು ಕೇಂದ್ರದಿಂದ ಜನಪದ ಸಂಗೀತ, ರೂಪಕ ದೊಂಬಿದಾಸರು ಮತ್ತು ಗೊರವರ ಪದ. ನಾಳೆ ಬೆಳಿಗ್ಗೆ 6:10 ಡಾಕ್ಟರ್ ಶ್ರೀನಿವಾಸ ಪದಕಿ ಅವರಿಂದ ಚಿಂತನ. 6:15 ಸ್ತುತಿ ಮಲ್ಲಿಕಾ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಪ್ರಾಯೋಜಕರು ಯೋಜನಾ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 8:30 ಸುಮಧುರ. 9:00 ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ. 9:30 ಹೊಸ ಗಾನ ಭಜಾನ ನೇರ ಪ್ರಸಾರದ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುತ್ತಾರೆ ಚಂದ್ರಮ್ಮ ಎಚ್ಎಸ್. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ